ಕಾರ್ಯಕ್ರಮಕ್ಕೂ ಮುನ್ನ ಒಂದು ಪ್ರಕಟಣೆ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಜಲಾನಯನ ಅಭಿವೃದ್ಧಿ ಇಲಾಖೆಯ ಮಣ್ಣು ಮತ್ತು ನೀರು ಸಂರಕ್ಷಣಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಜಯಸ್ವಾಮಿ ಜಿಎಸ್. ಕೇಳಿ ಕಾರ್ಯಕ್ರಮ, ನೇರ ಫೋನಿನ್ ಕಾರ್ಯಕ್ರಮ. ಎಲ್ಲ ಕೇಳುಗರಿಗೂ ನಮಸ್ಕಾರ. ರಾಜ್ಯವ್ಯಾಪಿ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುಗರೆ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ವಿಷಯ ಕುರಿತು ತಾವು ಪ್ರಶ್ನೆಯನ್ನು ಕೇಳ್ಬೋದು. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ರಾಜ್ಯ ಜಲಾನಯನ ಅಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಜಯಸ್ವಾಮಿ ಜಿಎಸ್. ಜಯಸ್ವಾಮಿ ಜಿಎಸ್ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ಲ ಕೇಳುಗರಿಗೂ. ಜಲಾನಯನ ಅಭಿವೃದ್ಧಿ ಇಲಾಖೆ ವತಿಯಿಂದ ನಮಸ್ಕಾರಗಳನ್ನು ತಿಳಿಸ್ತೀನಿ. ಹಾಂ ಕೇಳುಗರೆ, ಇವತ್ತು ತಾವು ಯಾವುದೇ ಪ್ರಶ್ನೆಯನ್ನು ಈ ಒಂದು ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳ್ಬೋದಾಗಿದೆ. ತಾವು ಪ್ರಶ್ನೆ ಕೇಳಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ರಿ. ನಮ್ಮ ಫೋನ್ ಸಂಖ್ಯೆಗಳು ಈ ರೀತಿ ಇವೆ: 2226125757, 2226125757. ಇನ್ನೊಂದು ಫೋನ್ ಸಂಖ್ಯೆ 2237047477, ಮತ್ತೊಂದು ಫೋನ್ ಸಂಖ್ಯೆ 2237048888. ಹಾಗಿದ್ರೆ ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ವಿಷಯ ಕುರಿತು ತಾವು ಪ್ರಶ್ನೆಯನ್ನು ಕೇಳ್ಬೋದು. ಜಯಸ್ವಾಮಿಯವರೇ, ತಾವು ಕೂಡ ಇವತ್ತಿನ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಏನೇನು ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ರೈತರಿಗೆ ಮಹತ್ವವಾದ ಮಾಹಿತಿ ಕೊಡಬೇಕಾಗಿದೆ ಅನ್ನೋದ್ರ ಕುರಿತು ಒಂದೊಂದಾಗಿ ತಿಳ್ಕೊಂತ ಹೋಗೋಣ. ಪ್ರಸ್ತುತ ಜಲಾನಯನ ಪ್ರದೇಶ ಅಂದ್ರೇನು? ಜಲಾನಯನ ಪ್ರದೇಶ ಅಂತೇಳಿದ್ರೆ ಏನು, ನಮಗೆ ನೀರು ಹರಿದು ಬರುವ ಜಾಗ ಅಂದರೆ ನಮಗೆ ದಿಬ್ಬದಿಂದ ಕಣಿವೆವರೆಗೆ ಏನು ನೀರು ನಮಗೆ ಹರಿತದೆ ಆ ಒಂದು ಪ್ರದೇಶವನ್ನು ನಾವು ಜಲಾನಯನ ಪ್ರದೇಶ ಅಂತ ಕರಿತೀವಿ. ಸೊ ಅದ್ರ ನಾವು ಸಣ್ಣ ಪ್ರಮಾಣದಲ್ಲಿ ತೊಗೊಂಡಾಗ ನಾವು ಕಿರು ಜಲಾನಯನ ತೊಗೊಂಡಾಗ ಒಂದು 500 ಹೆಕ್ಟೇರ್ನ ನಾವು ಕಿರು ಜಲಾನಯನ ಅಂತೀವಿ. ಅದನ್ನು ದೊಡ್ಡ ಪ್ರಮಾಣದಲ್ಲಿ ತಗೊಂಡಾಗ ನದಿ ಪಾತ್ರದಲ್ಲಿ ಬಂದಂಥ ಒಂದು ತೊಗೊಂಡಾಗ ನಿಮಗೆ ನದಿ ಪಾತ್ರದಲ್ಲಿ ಬರುವಂಥ ನೀರೆಲ್ಲ ಬಂದು ನದಿಗೆ ಬಂದು ನದಿಯಿಂದ ಸಮುದ್ರಕ್ಕೆ ಹೋಗೋದನ್ನ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಜಲಾನಯನ ಪ್ರದೇಶ ಅಂತ ಕರೀಬಹುದು. ಹಾಂ ಹಲೋ, ಒಂದು ಪ್ರಶ್ನೆ ಇದೆ. ಒಂದು ಪ್ರಶ್ನೆ ಇದೆ, ಕರೆ ಮಾಡಿದ್ದಾರೆ. ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ ಸರ್, ನಾನು ಮೈಸೂರು ಜಿಲ್ಲೆ ಚಿನ್ನಸುರ ತಾಲೂಕು ಸೋಸ್ಲೆ ಗ್ರಾಮದಿಂದ ಮಾತಾಡ್ತಿರ ಮಾಡುವ ನಮಸ್ಕಾರಗಳು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ನನ್ನ 2 ಪ್ರಶ್ನೆ ಇದೆ ಗುರುಗಳೇ. ನಮಸ್ಕಾರ, ಪ್ರಶ್ನೆ ಕೇಳಿ. ನಮ್ದು ನಂದು ಮೊದಲನೇ ಪ್ರಶ್ನೆ, ಜಲಾಯನ ಪ್ರದೇಶದಲ್ಲಿ ಮಣ್ಣಿನ ಸವಕಳಿ ತಡೆಯಲು ಏನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಮಣ್ಣು ಚೌಳಾಗಲು ಏನ್ ಕಾರಣ ಅಂತ ಎರಡನೇ ಪ್ರಶ್ನೆ ನಂದು ಗುರು ಹೇಳ್ತಾರೆ, ಅವರು ಉತ್ತರ ಕೊಡ್ತಾರೆ ತಮಗೆ. ಪ್ರಶ್ನೆ ಶಾಂತ ರೀತಿಯಿಂದ ಕೇಳಿ. ಓಕೆ, ಪ್ರಶ್ನೆ ಕೇಳಿ, ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲ, ಜಲಾನಯನ ಪ್ರದೇಶದಲ್ಲಿ ನೀವು ಸವಳು ಜವಳು ಮಣ್ಣು ಮಾಡಬೇಕು ಹೆಂಗಂತೆ? ಮಣ್ಣಿನ ಸವಕಳಿ ತಡೆಗಟ್ಟ ಒಂದು ಆಯ್ತು. ಇರಿ, ಶಾಂತ ರೀತಿಯಿಂದ ಇರಿ, ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಜಯಸ್ವಾಮಿರವರು. ಹೌದ್ರಿ, ಇವಾಗ ಜಲಾನಯನ ಪ್ರದೇಶದಲ್ಲಿ ನಿಮಗೆ ಇಳಿಜಾರಿಗೆ ಏನು ಇದೆ ಆ ಪ್ರಕಾರವಾಗಿ ನೀವು ಜಮೀನಲ್ಲಿ ನಾವು ಅಭಿವೃದ್ಧಿಗಳನ್ನ ಕೈಗೊಳ್ಬೇಕಾಗತ್ತೆ. ಇವಾಗ ನಿಮ್ಮ ಜಮೀನಲ್ಲಿ ಸಾಧಾರಣ ಇಳಿಜಾರು ಇದೆ ಅಂತ ಹೇಳಿದ್ರೆ, ತುಂಬ ಇಳಿಜಾರೇನಿಲ್ಲ, ಸಾಧಾರಣ ಇಳಿಜಾರು ಇದೆ ನಮಗೆ, 1-2% ಇಳಿಜಾರು ಇದೆ ಅಂತ ಹೇಳಿದ್ರೆ, ನೀವು ಅವಾಗ ನಿಮಗೆ ಕಂದಕ ಬದುಗಳು ಅಥವಾ ಬದುಗಳನ್ನ ನಿರ್ಮಾಣ ಮಾಡಿಕೊಂಡು ಏನು ನಿಮ್ಮ ಜಮೀನಲ್ಲಿ ಜೋರಾಗಿ ಮಳೆ ಬಂದಾಗ ಏನು ಮಣ್ಣು ಸವಕಳಿಯಾಗಿ ಬೇರೆ ಪ್ರದೇಶಕ್ಕೂ ಇಲ್ಲ ಹಳ್ಳಕ್ಕೂ ಹೋಗಿ ಹಳ್ಳದಿಂದ ಕೆರೆಗಳಿಗೆ ಕೆರೆಗಳಿಂದ ಹೋಗಿ ಕೆರೆಗಳಲ್ಲಿ ಸಿಲ್ಟಪ್ ಆಗೋದು, ಇಲ್ಲ ನದಿ ಮೂಲಗಳಿಗೆ ಹೋಗೋದು, ಇಲ್ಲ ಅಣೆಕಟ್ಟು ಮೂಲಕ್ಕೆ ಹೋಗೋ ಅಲ್ಲಿ ಸಿಲ್ಟಪ್ ಆಗೋದು, ಅಲ್ಲಿ ಶೇಖರಣೆ ಆಗೋ ಬದಲು ನಮ್ಮ ಜಮೀನಲ್ಲಿ ಏನು ಫಲವತ್ತಾದ ಮಣ್ಣು ಇರ್ತದೆ, ಸೊ ಅದು ನಮ್ಮ ಜಮೀನಲ್ಲಿ ಉಳ್ಕೊಳ್ಬೇಕು ಅಂತೇಳಿದ್ರೆ ನಾವು ಈ ಬದುಗಳನ್ನ ಹಾಕೊಳ್ಳೋದು ಮತ್ತು ಕಂದಕ ಬದುಗಳನ್ನ ನಿರ್ಮಾಣ ಮಾಡುವಂಥದ್ದು, ಸೊ ಇಂಥ ಉಪಚಾರಗಳನ್ನ ನಾವು ಮಾಡಿದಾಗ ನಮಗೆ ನಮ್ಮ ಜಮೀನಲ್ಲಿ ನಮ್ಮ ಸವಕಳಿಗಳನ್ನ ತಡೆದಿಟ್ಬೋದು, ಮತ್ತು ಏನು ನೀರು ಹರಿದು ಹೋಗ್ತದೆ ಸೊ ಅದನ್ನು ನಮಗೆ ಜಮೀನಿಗೆ ಅನುಕೂಲ ಆಗುವಂತೆ ತೇವಾಂಶ ಹಿಡಿದಿಟ್ಕೊಳ್ಳುವಂತೆ ನಾವು ಎಷ್ಟು ನೀರು ಬೇಕಷ್ಟು ನಾವು ಉಳಿಸ್ಕೊಂಡು ಬದುನಲ್ಲಿ ಕೋಡಿ ಮಡೆ ಮಾಡ್ತೀವಿ ನಾವು, ಆ ಕೋಡಿ ಮುಖಾಂತರ ಏನಾಗುತ್ತೆ ಹರಿದೋಗಿ ಮುಂದೆ ಜಲಸ್ಥಾವರಗಳನ್ನು ಅದು ಸೇರಿಕೊಳ್ಳುತ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ನಮ್ಮ ಜಮೀನಿನಲ್ಲಿ ನಾವು ಕ್ರಮವನ್ನು ವಹಿಸ್ಬೋದು. ಅದಲ್ದೇ ನಾವು ಸಸ್ಯ ಒಂದು ಬದುಗಳನ್ನು ಮಾಡ್ಕೊಳ್ಬೋದು. ಸೊ ಸಸ್ಯ ತಡೆಗಳನ್ನ ಮಾಡ್ಕೊಂಡ್ರೆ ನಮಗೆ ಅದು ಹೇಗೆ ಮಾಡೋದು? ಸಸ್ಯ ತಡೆಗಳಂದರೆ ಕತ್ತಾಳೆ ಏನಿರ್ತದಲ್ಲ ಅದನ್ನು ನಾವು ಬದುಗಳ ಮೇಲೆ ಹಾಕೊಳ್ಳೋದು, ಇಲ್ಲ ನಮ್ಗೆ ಎಲ್ಲಿ ಕೊರಕುಗಳು ಜಾಸ್ತಿ ಆಗುತ್ತೆ ಅಂತ ಪ್ರದೇಶದಲ್ಲಿ ಹಾಕೊಂಡ್ರು, ಅಂದ್ರೆ ನೀರು ಹರಿದು ಹೋಗೋ ನೀರು ಮಣ್ಣು ದಿಶೆಯಲ್ಲಿ ಹೋಗುವಂತ ಜಾಗದಲ್ಲಿ ಹಾಕೊಂಡ್ರು ಹೌದು ಸಾಕಷ್ಟು. ಅಂದ್ರೆ ನೀರು ಹರಿಯೋಗ ದಿಶೆ ಜಾಸ್ತಿ ಒತ್ತಡದಲ್ಲಿ ಹೋಗ್ಬಾರ್ದು ಅಂತ, ನಿಧಾನವಾಗಿ ಹರಿಬೇಕು, ನಿಧಾನವಾಗಿ ಹರಿಬೇಕು ಅಂತ. ಸೊ ಅದಲ್ದೇ ನಮ್ಗೆ ಇವನ್ನು ಮರಗಿಡಗಳು ಬೆಳೆದ್ರಿಂದ ಎಷ್ಟೋ ಕೊಚ್ಚಣೆಗಳು ನಮಗೆ ಕಮ್ಮಿ ಆಗ್ತದೆ. ಜೊತೆಗೆ ಎರಡನೇದು ಅವ್ರು ಕೇಳೋದು ಅಂತ ಹೇಳಿದ್ರೆ ನಮ್ಮ ಸವಳು ಜಮೀಳು ಜೋಳು ಏನು ಏನು ಕಾರಣಗಳು ಅಂತ ಇವತ್ತು ನಮಗೆಲ್ಲ ಗೊತ್ತಿದೆ. ಎಲ್ಲಿ ಯಾವ ಭೂಮಿಗಳಲ್ಲಿ ನಮಗೆ ಈ ನೀರು ಚೆನ್ನಾಗಿ ಇಂಗ್ತದೆ, ಅಂತರ್ಜಲ ಮಟ್ಟ ಸೇರ್ತದೆ, ನೀರು ಚೆನ್ನಾಗಿ ಇಂಗ್ತದೆ, ಸೊ ಎಲ್ಲಿ ನಮಗೆ ಗಾಳಿ ಯಾವ ಚೆನ್ನಾಗಿ ಆಡ್ತದೆ ನಮ್ಮ ಇದ್ರ ಮಣ್ಣಿನಲ್ಲಿ, ಸೊ ಅಂಥ ಜಮೀನುಗಳಲ್ಲಿ ಸಾಮಾನ್ಯವಾಗಿ ನಮಗೆ ಸವಳು ಜವಳು ಆಗೋಕ್ಕೆ ಒಂದು ಇರಲ್ಲ, ಅವಕಾಶ ಇರಲ್ಲ. ಎಲ್ಲಿ ನಮಗೆ ಕಪ್ಪು ಮಣ್ಣು ಇರ್ತದೆ ಅಥವಾ ಆಳವಾದ ಕಪ್ಪು ಮಣ್ಣು ಇರ್ಬೋದು ಅಥವಾ ಜಡಿ ಮಣ್ಣು ಇರ್ಬೋದು, ಇಂಥ ಒಂದು ಪ್ರದೇಶದಲ್ಲಿ ಎಲ್ಲಿ ನಮಗೆ ನೀರು ಸರಾಗವಾಗಿ ನಮಗೆ ಕೆಳಪದರಕ್ಕೆ ಹೋಗಲ್ಲ, ಸೊ ಅಂಥ ಒಂದು ಮಣ್ಣಿನಲ್ಲಿ ಏನಾಗುತ್ತೆ ನಮಗೆ ಜಾಸ್ತಿ ಸಮಯ ನೀರು ನಿಂತುಕೊಂಡಾಗ ಲವಣಾಂಶಗಳು ಮೇಲೆ ಬಂದು ನಮಗೆ ಸವಳು ಜವಳು ಆಗುವ ಒಂದು ಸಾಧ್ಯತೆ ಇರ್ತದೆ. ಈ ರೀತಿ ನಾವು ಕ್ರಮ ಕೈಗೊಂಡ್ರೆ ಸವಳು ಜವಳು ಆದಂತಹ ಮಣ್ಣಲ್ಲಿ ಒಂದು ಅಂದ್ರೆ ಉತ್ತಮವಾದ ನಾವು ನೀರು ಬಸುವಿಕೆಗೆ ಅವಕಾಶ ಮಾಡಿಕೊಡ್ಬೇಕು. ತಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಲ್ಲ, ಧನ್ಯವಾದಗಳು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಇರ್ಲಿ. ಈಗ ಈ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಜಲಾನಯನ ಪ್ರದೇಶ ಅಂದರೆ ಯಾವುದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಈ ಜಲಾನಯನ ಅಭಿವೃದ್ಧಿ ಅಂದರೆ ಏನು ಮತ್ತು ಇದರ ಅವಶ್ಯಕತೆ ಉಂಟಾ? ಇಲ್ಲ, ಇವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೀವಿ ನಾವು. ಹಾಂ, ನಮಗೇನು ನಮಗೆ ವಾರ್ಷಿಕವಾಗಿ ಏನು ಮಳೆ ಬರಬೇಕಿತ್ತು ಅದು ನಮ್ಗೆ ಇವತ್ತೂ ಮಳೆ ಬರ್ತಾ ಇದೆ, ವಾರ್ಷಿಕವಾಗಿ ಮಳೆ. ಹೌದು. ಸೊ ಅದರಲ್ಲಿ ಅಷ್ಟು ಏನು ವ್ಯತ್ಯಾಸಗಳು ಕಾಣ್ತಾ ಇಲ್ಲ. ಬಟ್ ಆದರೂ ನಮಗೆ ಒಂದು 4-5 ವರ್ಷಕ್ಕೊಂದ್ಸಲ ನಮಗೆ ಉತ್ತಮವಾದ ಮಳೆ ಬರ್ತದೆ ಅಷ್ಟೇ ಹೊರತು, ಇನ್ನು ಬೇರೆ ಅವಧಿಯಲ್ಲಿ ನಮಗೆ ಇವತ್ತೂ ಬರಗಾಲವನ್ನು ನಾವು ಸಾಕಷ್ಟು ಎದುರಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ನಮಗೆ ಮಳೆ ಬಿದ್ದರೂ ಯಾಕೆ ಬರಗಾಲ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಬೀಳುವಂಥ ಮಳೆ ಪ್ರಮಾಣ ನಮಗೆ ಅದು ಚದರಿದಂಥ ಮಳೆ ಬೀಳ್ತಾ ಇಲ್ಲ. ಬಿದ್ದರೆ ಒಂದೇ ಸಲ ನಮಗೆ ಒಂದು ತಿಂಗಳಲ್ಲೇ ನಮಗೆ 2-3 ತಿಂಗಳಾಗುವಂಥ ಮಳೆ ನಮಗೆ ಬಂದುಬಿಡುತ್ತೆ, ಇಲ್ಲ ಒಂದು ತಿಂಗಳಲ್ಲಿ ಬೀಳುವಂಥ ಮಳೆ ನಮಗೆ ಮೊದಲು 2 ದಿನಗಳಲ್ಲೇ ತಿಂಗಳ ಮೊದಲು 2 ದಿನಗಳಲ್ಲೇ ನಮಗೆ ಬೀಳ್ತದೆ. ಈ ಥರ ಒಂದು ಆ ಮಳೆಯ ಒಂದು ಹೇಳಿ ಸರ್, ಅಪ್ಪ ಒಂದು ಪ್ರಶ್ನೆ ಇದೆ, ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ? ನಮಸ್ಕಾರ ಸರ್, ನಾನು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ತಾವಳಗೇರಿ ಗ್ರಾಮದಿಂದ. ಓಕೆ ಸರ್. ಮಧುಕುಮಾರ್ ಡಿ ಎಂ ಅಂತ. ತುಂಬಾ ಸಂತೋಷ, ಕೇಳಿ ಪ್ರಶ್ನೆನ. ಇಲ್ಲಿ ಮಣ್ಣು ನೀರು ಸಂರಕ್ಷಣೆ ಪ್ರಶ್ನೆ ಕೇಳಬೇಕು ಅಂತ ಇವತ್ತಿನ ವಿಚಾರ ಇದೆ. ಕೇಳಿ ಸರ್, ಪ್ರಶ್ನೆ ಕೇಳಿ. ನಮ್ದು ಇಲ್ಲೇ ಗುಡ್ಡಗಾಡು ಪ್ರದೇಶ, ಕಾಫಿ ಬೆಳೆಯುವಂತ ಪ್ರದೇಶ. ಇಲ್ಲಿ ಈ ಕಳೆದ ಬೇಸಿಗೆಯಲ್ಲಿ ನಮ್ಗೆ ಇದು ಬ್ಲಾಸಮ್ ಶವರ್ ಮತ್ತೆ ಬ್ಯಾಸಿಂಗ್ ಶವರ್ ಮಧ್ಯೆ ಒಂದು 100-110 ದಿವಸದ ಬೇಸಿಗೆ ಅಷ್ಟೊಂದು ತಾಪಮಾನ ಹೆಚ್ಚಾಗಿ ಕಾಫಿ ಬೆಳೆ ಬಹಳಷ್ಟು ತೊಂದರೆ ಅನುಭವಿಸ್ತು. ಇಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ನಾವು ಯಾವ ತರ ಕ್ರಮಗಳನ್ನು ಕೈಗೊಳ್ಬಹುದು? ಹೇಳ್ತಾರೆ ಸರ್ ಉತ್ತರನ. ಮಧುಕುಮಾರ್ ಅವರೇ, ತಮಗೆ ಇಡಬೇಕು ಅಂತ ಹೇಳಿದ್ರೆ, ಇವಾಗ ತಮ್ಮ ಕಾಫಿ ತೋಟ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇಳಿಜಾರುಗಳು ಜಾಸ್ತಿ ಇರ್ತದೆ ನಿಮ್ಮ ತೋಟಗಳಲ್ಲಿ. ಸೊ ಇಳಿಜಾರು ಪ್ರದೇಶ ಆದ್ದರಿಂದ ನಮಗೆ ನೀರನ್ನು ತಡಿಟ್ಕೊಳ್ಳೋದಾಗಲಿ ನಿಲ್ಲಿಸೋದಾಗಲಿ ಭಾಳ ಕಷ್ಟ ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ನಮಗೆ ಏನೀಗ ನಮಗೆ ಸಮಪಾತಾಳಿ ಬದು ಅಂತ ಹೇಳ್ತೀವಿ, ಅಂದರೆ ಕಾಂಟ್ರೋಲ್ ಬ್ರಿಂಡಿಂಗ್ ಏನು ಮಾಡ್ತೀವಿ, ಸೊ ಅದು ಅದನ್ನು ನಾವು ಮಾಡೋದ್ರಿಂದ ನಮಗೆ ಏನು ನಿಮ್ಮ ಗಿಡಗಳ ಮಧ್ಯೆ ಇರ್ತದೆ ಅದರಲ್ಲಿ ಒಂದು ಸಣ್ಣ ಪ್ರಮಾಣದ ಬದುಗಳನ್ನ ಮಾಡೋದ್ರಿಂದ ಅಥವಾ ಹಳ್ಳ ಕಂದಕಗಳನ್ನ ಸೃಷ್ಟಿ ಮಾಡೋದ್ರಿಂದ ನಿಮಗೆ ನೀರು ಬಂದಾಗ, ಅಂದರೆ ನೀವು ಎಕ್ಸ್ಟರ್ನಲ್ ಆಗಿ ನೀವು ಪೈಪ್ ಮುಖಾಂತರ ನೀರು ಕೊಡೋದು, ಸ್ಪ್ರಿಂಕ್ಲರ್ ಮುಖಾಂತರ ಕೊಡ್ತೀರಾ ಕೆಲವು ಸಲ, ರೈನ್ಗನ್ ಮುಖಾಂತರ ಕೊಡ್ತೀರಾ, ಸೊ ಇಲ್ಲ ಮಳೆ ಬರುತ್ತೆ, ಮಳೆ ಬರುತ್ತೆ ಕೆಲವು ಸಲ ಮಧ್ಯ ಯಾವಾಗಲೂ ಒಂದು ಸಲ ಮಳೆ ಬರುತ್ತೆ, ಆ ಮಳೆಯನ್ನು ನಿಮಗೆ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿಂತ್ಕೊಂಡು ನಾವೇನು ಹೇಳೋದು ನಿಮಗೆ ಒಂದು ಅಟ್ಲೀಸ್ಟ್ ಒಂದು ವಾರದವರೆಗಾದರೂ ತೇವಾಂಶ ಸ್ವಲ್ಪ ಕಾಪಾಡುತ್ತೆ. ಮತ್ತು ಇನ್ನೊಂದು ಮುಂದುವರೆದು ಏನಾಗಬೇಕಾಗತ್ತೆ ಅಂತೇಳಿದ್ರೆ, ಯಾವುದೇ ಮಣ್ಣಿನ ವ್ಯವಸ್ಥೆನೆ ನಮಗೆ ನೀರು ಜಾಸ್ತಿ ನಿಂತ್ಕೊಳ್ಳಬಾರ್ದು. ನಮಗಾಗಲೇ ಹೇಳಿದಾಗೆ ಇನ್ನು ಇಬ್ಬರು ಶ್ರೋತೃಗಳು ಕೇಳಿದಾಗೆ ನಿಮ್ಗೆ ಜಾಸ್ತಿ ಮಳೆ ನೀರು ನಿಂತ್ಕೊಂಡ್ರೆ ನಿಮಗೆ ಜೋಗಾಗ ಒಂದು ಚಾನ್ಸಸ್ ಇರ್ತದೆ. ಸೊ ಹಂಗಾಗಿ ನೀರು ಬಸಿಬೇಕು ನಮಗೆ ಅಂತ ಹೇಳಿದ್ರೆ, ಚೆನ್ನಾಗಿ ಬಸಿಬೇಕು, ಜಾಸ್ತಿ ದಿನ ನಮಗೆ ತೇವಾಂಶನ ಹಿಡಿದಿಟ್ಕೊಳ್ಬೇಕು ನಮ್ಮ ಮಣ್ಣು ಅಂತ ಹೇಳಿದ್ರೆ, ನಾವು ಸಾವಯವ ಅಂಶವನ್ನು ನಮ್ಮ ಮಣ್ಣಿನಲ್ಲಿ ಜಾಸ್ತಿ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಇಲ್ಲ ಮತ್ತೆ ಹೊದಿಕೆಗಳನ್ನ ಹಾಕೋದು ಏನು ನಮಗೆ ಏನು, ನೀವು ನಿಮ್ಮಲ್ಲಿ ಚೆನ್ನಾಗಿ ಮಾಡ್ತೀರಾ ಕಾಫಿ ತೋಟದಲ್ಲಿ, ಯಾವಾಗಲೂ ಕಳೆ ಕಿತ್ತದ್ನೆಲ್ಲ ಅಲ್ಲೇ ತಿರ್ಗಾ ನೀವು ಕೊಚ್ಚಿ ಅಲ್ಲೇ ಬಿಡ್ತೀರಾ. ಸೊ ಅದರಿಂದ ಸಾಕಷ್ಟು ನಿಮಗೆ ತೇವಾಂಶನ ಒಂದು ಸಲ ನಿಮಗೆ ತೇವ ಮಾಡಿದ್ರೆ ಅಥವಾ ಮಳೆ ಬಿದ್ದಾಗ ನಿಮಗೆ ಸಾಕಷ್ಟು ದಿನದವರೆಗೆ ತೇವಾಂಶನ ಹಿಡಿದು ಇಟ್ಕೊಳ್ಳೋಕೆ ಅವಕಾಶ ಇದೆ. ಸೊ ಈ ಕ್ರಮಗಳಿಂದ ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಸೊ ಇದನ್ನು ನಿಮಗೆ ನರೇಗಾ ಯೋಜನೆಯಲ್ಲೂ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಇಲಾಖೆಯಲ್ಲಿ ಯಾವುದು ಯೋಜನೆ ಇಲ್ಲದೆ ಇರಬಹುದು, ನರೇಗಾ ಯೋಜನೆಯಲ್ಲಿ ನಿಮಗೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಈಗ ನಿಮ್ಮ ಕೊಡಗಿನಲ್ಲಿ ಸುಮಾರು ಜನ ಇದನ್ನು ಅನುಕೂಲಗಳನ್ನ ಪಡ್ಕೊಳ್ತಾರೆ ನರೇಗಾ ಯೋಜನೆಯಡಿ. ಸೊ ಈ ರೀತಿ ಕಂದಕ ಬದುಗಳನ್ನ ನೀವು ನರೇಗಾ ಯೋಜನೆಯಲ್ಲಿ ಮಾಡಿಕೊಂಡು ನೀವು ನಿಮ್ಮ ಮಣ್ಣನ್ನು ಸಂರಕ್ಷಣೆ ಮಾಡೋದು ಮತ್ತು ತೇವಾಂಶವನ್ನು ಜಾಸ್ತಿ ದಿನ ಹಿಡಿದಿಟ್ಕೊಳ್ಳೋಕೆ ಅವಕಾಶವನ್ನು ಕಲ್ಪಿಸದಂಗಾಗುತ್ತೆ. ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿನ ನೀವು ಭೇಟಿ ಮಾಡಿದ್ರೆ ಅಲ್ಲಿ ನಿಮಗೆ ನಮಗೆ ಈ ತರ ಈ ಕಾಮಗಾರಿಗಳು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಅವರು ಅವಕಾಶ ಮಾಡಿಕೊಡ್ತಾರೆ. ಸೊ ನಿಮ್ಮ ಜಾಬ್ ಕಾರ್ಡ್ ನಿಮ್ಮದೇ ಇರ್ತದೆ, ಕೆಲವು ಸಲ ಏನಾಗುತ್ತೆ ನಿಮ್ಮದೇ ಜಾಬ್ ಕಾರ್ಡ್ ಇದ್ದರೆ ನೀವೇ ಮಾಡ್ಕೊಳ್ಬೋದು. ಸೊ ದುಡ್ಡು ನಿಮ್ಮ ಒಂದು ಅಕೌಂಟ್ಗೆ ಬರ್ತದೆ, ನೇರವಾಗಿ ನಿಮ್ಮ ಅಕೌಂಟ್ಗೆ ಬರ್ತದೆ, ಯಾವುದೇ ಒಂದು ಅಡಚಣೆ ಇಲ್ಲದೆ. ಇಲ್ಲ ಕೃಷಿ ಇಲಾಖೆನೋ ಇಲ್ಲ ಅಂತಂದರೆ ಗ್ರಾಮ ಪಂಚಾಯತಿನೂ ಭೇಟಿ ಮಾಡ್ಬೋದು. ಅದೇ ಕೃಷಿ ಇಲಾಖೆನೇ ಜಲಾನಯನ ಇಲಾಖೆ, ಇಲ್ಲಿ ಕೃಷಿ ಇಲಾಖೆಯವರು ಜಲಾನಯನ. ಹೌದು, ಕೃಷಿ ಇಲಾಖೆ ಅಂದ್ರೆ ಒಂದೇ ಜಲಾನಯನ ಜಂಟಿ ಕೃಷಿ ನಿರ್ದೇಶಕರೇ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ, ಮುಂದಿನ ಕರೆ. ಸರ್ ನಮಸ್ತೆ. ನಮಸ್ಕಾರ. ನಾವು ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕು ಇಜರೆ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ತುಂಬಾ ಸಂತೋಷ ಕೇಳಿ ಪಟೇಲ್ ಅವರೇ. ಸರ್, ಸ್ವಾಮಿ ಸರ್ಗು ಮತ್ತೆ ತಿಮ್ಮಪ್ಪ ಸರ್ಗು ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಸರ್. ಈಗ ನೀರನ್ನು ಸಂರಕ್ಷಣೆ ಮಾಡ್ಬೇಕಂತ ಹೇಳಿದ್ರಲ್ಲ, ಅದು ಹೇಗೆ, ಮತ್ತೆ ನೀರನ್ನು ಪರೀಕ್ಷೆ ಮಾಡ್ತಾರಲ್ಲ, ಅದು ಯಾವ ರೀತಿ ಸರ್? ಈಗ ಒಂದು ನೀರನ್ನು ಸಂರಕ್ಷಣೆ ಮಾಡೋದು ಅಂತ ಹೇಳಿದ್ರೆ, ಈಗ ದೊಡ್ಡ ಮಟ್ಟದಲ್ಲಿ ಸಂರಕ್ಷಣೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ, ಅದನ್ನ ಡ್ಯಾಮ್ ಮುಖಾಂತರ ಇನ್ನೊಂದು ಮಾಡಿ ಅದರಿಂದ ನಿಮಗೆ ನದಿ ಮೂಲಕ ಕೊಡ್ತಾರೆ. ಬಟ್ ನಾವು ಸಣ್ಣ ಪ್ರಮಾಣದಲ್ಲಿ ನಮ್ಮ ಜಮೀನುಗಳಲ್ಲಿ ಮಾಡೋದು ನಮ್ಮ ಮುಖ್ಯ ಉದ್ದೇಶ ಆಗಿರ್ತದೆ. ಸೊ ಅಂದ್ರೆ ಈಗ ಹೌದು, ನಾವು ಆಗ್ಲೇ ಹೇಳಿದ್ವಿ ನಿಮಗೆ, ಈಗ ನಮಗೆ ಬೀಳುವಂತ ಮಳೆ ಪ್ರಮಾಣ ವಾರ್ಷಿಕವಾಗಿ ಲೆಕ್ಕ ಹಾಕಿದ್ರೆ ಅಷ್ಟೇ ಇದೆ. ಬಟ್ ಒಂದೇ ಸಲ ಬೀಳ್ತಾ ಐತೆ, ಸೊ ಹಂಗಾಗಿ ನಮ್ಗೆ ಅದನ್ನ ಹಿಡಿದಿಟ್ಕೊಳಕಾಗ್ತಾಯಿಲ್ಲ, ಅದನ್ನ ನಾವು ಪೋಲ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಬದಲು ಈಗ ನನಗೆ ಹೇಳ್ದಂಗೆ ನಿಮಗೆ ಕಂದಕ ಬದುಗಳನ್ನ ನಿಮ್ಮ ಜಮೀನುಗಳಲ್ಲೇ ಮಾಡ್ಕೊಳ್ಬಹುದು. ಸೊ ಅದರಿಂದ ಏನಾಗುತ್ತೆ, ಬಿದ್ದಂಥ ಮಳೆ ನೀರು ಅಕಸ್ಮಾತ್ ರಭಸವಾಗಿ ಬಿದ್ದಾಗ ನಿಮಗೆ ನಿಮ್ಮ ಮಣ್ಣು ಮುಂದೆ ಹೋಗ್ದೇ ನಿಮ್ಮ ಕಂದಕಗಳಲ್ಲೇ ಶೇಖರಣೆ ಆಗುತ್ತೆ, ಅದನ್ನು ತಿರ್ಗಾ ನೀವು ಮರುಬಳಕೆ ಮಾಡಿಕೊಂಡು ನಿಮ್ಮ ಜಮೀನುಗಳಿಗೆ ಹಾಕೊಳ್ಬೋದು. ಅದು ಒಂದು ರೀತಿಯ. ಮತ್ತು ನೀರು ಹೆಚ್ಚಿಗೆಯಾಗಿ ಹೋದಾಗ ನಿಮಗೆ ಮುಂದಿನ ಒಂದು ಜಲವಾಹಿನಿಗಳಿಗೆ ಉಜಾನ ಆಗುತ್ತೆ, ಅಲ್ಲಿವರೆಗೆ ಸ್ವಲ್ಪ ದಿನ ನಿಮ್ಮ ಜಮೀನಲ್ಲಿ ನಿಂತ್ಕೊಳ್ಳುತ್ತೆ, ನಿಂತ್ಕೊಂಡು ನಿಮ್ಮ ಬೆಳೆಗೆ ಒಂದು ವಾರದವರೆಗೆ ನಿಮಗೆ ತೇವಾಂಶ ಹಿಡಿದಿಟ್ಕೊಳ್ಳುತ್ತದೆ. ಸೊ ಮತ್ತು ಆ ಏನು ಗುಂಡಿಗಳಲ್ಲಿ ನಿಂತ್ಕೊಳ್ಳುತ್ತದೆ ನೀರು, ಅದು ನಿಮಗೆ ಭೂಮಿಯ ಒಳಗಡೆ ಇಂಗ್ತದೆ. ಸೊ ಅಂತರ್ಜಲ ಸ್ವಲ್ಪ ಪ್ರಮಾಣದಲ್ಲಿ ಅಂತರ್ಜಲವನ್ನು ನಿಮಗೆ ವೃದ್ಧಿ ಮಾಡೋಕ್ಕೆ ಅವಕಾಶ ಆಗುತ್ತೆ. ಸರಿ, ಈ ಮಳೆ ನೀರಿನಿಂದ ಬೋರ್ವೆಲ್ ಕೂಡ ರೀಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಆಗುತ್ತಾ? ಅಲ್ಲ, ಅದಕ್ಕೂ ತಂತ್ರಜ್ಞಾನಗಳಿದ್ದಾವೆ. ನಿಮ್ಮ ಏನು ನಿಮ್ಮ ಜಮೀನಲ್ಲಿ ಅದನ್ನ ಹೇಳಿದ್ ನಾವು, ಈಗ ನಿಮ್ಮ ಜಮೀನಲ್ಲಿ ಬಿದ್ದಂತ ನೀರನ್ನ ಏನು ಕಂದಕ ಬದುಗಳಿರ್ತವೆ ಇವನ ಮುಖಾಂತರ ನೀವು ಒಂದು ಏನ್ ಮಾಡ್ತೀರಾ, ಜಾಸ್ತಿ ಆದ ನೀರನ್ನ ತೆಗೆದು ನೀವು ಮುಂದೆ ಬಿಟ್ಟಾಗ ನಿಮ್ಮ ಹಳ್ಳ ಪ್ರದೇಶದಲ್ಲಿ ಕೃಷಿ ಹೊಂಡ ಮಾಡ್ಕೊಳ್ತೀರಾ. ಸೊ ಆ ನೀರೆಲ್ಲ ನಿಮ್ಗೆ ಕೃಷಿ ಹೊಂಡಕ್ಕೆ ಹೋಗುತ್ತೆ. ಕೃಷಿ ಹೊಂಡಕ್ಕೆ ಹೋಗೋಕೆ ಮೊದಲನೇ ನಿಮಗೆ ಏನು ಮಾಡ್ತೀರಾ, ಸಿಲ್ ಟ್ರ್ಯಾಪ್ ಮಾಡ್ಕೊಂಡಿರ್ತೀರಾ. ಸೊ ಸಿಲ್ ಟ್ರ್ಯಾಪ್ಗೆ ಹೋಗಿ ನಿಮ್ಗೆ ಅಕಸ್ಮಾತ್ ಇವೆಲ್ಲ ಮುಂದುವರೆದು ಜಾಸ್ತಿ ಮಳೆ ನೀರು ಬಂದು ಮಣ್ಣು ಅಲ್ಲಿ ಬಂದು ಕುತ್ಕೊಳ್ತಾ ಇತ್ತು ಅಂದಾಗ ಸಿಲ್ ಟ್ರ್ಯಾಪ್ಗೆ ಹೋಗಿ ಮಣ್ಣು ನಿಮ್ಗೆ ಶೇಖರಣೆ ಆಗುತ್ತೆ. ಸೊ ತಿಳಿಯಾದ ನೀರು ಮಾತ್ರ ನಿಮ್ಗೆ ಕೃಷಿ ಹೊಂಡಕ್ಕೆ ಹೋಗುತ್ತೆ. ಸೊ ಅದರಲ್ಲಿ ಅದನ್ನ ಹೇಳ್ತೀನಿ. ಸೊ ಆ ಕೃಷಿ ಹೊಂಡದಲ್ಲೂ ನಿಮಗೆ ಶೇಖರಣೆ ಆಗಿ ಎಕ್ಸಸ್ ಆದ ನೀರನ್ನು ಹೆಚ್ಚಿಗೆ ಆದ ನೀರನ್ನು ಬೇಕಾದ್ರೆ ತಿರ್ಗಾ ನಿಮ್ಮ ಏನು ನಿಮ್ಮ ಬೋರ್ವೆಲ್ಗಳಿದ್ರೆ ಅದನ್ನ ಮರುಪೂರ್ಣ ಮಾಡ್ಕೊಳ್ಳೋಕೆ ಆ ನೀರನ್ನು ತಿರ್ಗಿ ಬಳಕೆ ಮಾಡ್ಬೋದು. ಸೊ ಹಂಗಾಗಿ ಎಲ್ಲಿ ನಿಮ್ಮ ಜಮೀನಲ್ಲಿ ಬಿದ್ದಂಥ ನೀರು ಎಲ್ಲೂ ಅದು ಬೇರೆ ಜಮೀನಿಗೆ ಹೋಗ್ದಂಗೆ ಇರ್ಬೋದು, ಇಲ್ಲ ಹೆಚ್ಚು ಜಾಸ್ತಿ ಅದು ವೇಸ್ಟ್ ಆಗ್ದಂಗೆ ನೀವು ಅದನ್ನು ಸದ್ಬಳಕೆ ಮಾಡ್ಕೊಳ್ಬೋದು. ಇನ್ನು ನಮಗೆ ಹೆಚ್ಚು ಉಪಯೋಗ ಇದೆ. ಹೌದು, ಈಗ ಕೃಷಿ ಹೊಂಡ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಇವಾಗ ನಮಗೆ ಒಂದು 3 ತಿಂಗಳು ನಾವು 4 ತಿಂಗಳು ಬೆಳೆ ಬೆಳಿತೀವಿ. ಸೊ ನಾವು ಎಲ್ಲ ಖರ್ಚು ಮಾಡಿರ್ತೀವಿ, ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಔಷಧಿ ಇರ್ಬೋದು, ಉಳುಮೆ ಇರ್ಬೋದು, ಎಲ್ಲ ಶ್ರಮನ ಮಾಡಿರ್ತೀವಿ. ಕೊನೆಯ ಹಂತದಲ್ಲಿ ನಮಗೆ ಕಾಯಿ ಕಟ್ಟುವಂಥ ಟೈಮಲ್ಲಿ, ಕಾಯಿ ಬಲಿಯುವಂಥ ಟೈಮಲ್ಲಿ ನಮಗೆ ಒಂದೇ ಒಂದು ಮಳೆ ನಮಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಾವು ಅಲ್ಲಿ ಅಷ್ಟು ದಿನ ಹಾಕಿದ ಪರಿಶ್ರಮ ಇರ್ಬೋದು ಮತ್ತು ನಮ್ಮ ಹಣ ಇರ್ಬೋದು ಅವೆಲ್ಲ ವ್ಯರ್ಥ ಆಗಿ ನಮಗೆ ಏನು ಸಿಗಲ್ಲ. ಸೊ ಅಂಥ ಸಮಯದಲ್ಲಿ ನಿಮ್ಮ ಕೃಷಿ ಹೊಂಡದಿಂದ ನೀರನ್ನು ಒಂದೇ ಒಂದು ಸ್ಪ್ರಿಂಕ್ಲರ್ ನೀವು ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ ಏನಾದರೂ ಕೊಟ್ಕೊಂಡ್ರೆ ನಿಮಗೆ, ಸೊ ನಿಮ್ಮ ಬೆಳೆ ನಿಮ್ಗೆ ಕೈಗೆ ಬಂತು. ಅಂಥದ್ದು ಯಾವುದಾದ್ರೂ ಒಂದು ವರ್ಷದಲ್ಲಿ ನಿಮಗೆ ನೋಡ್ತಾ ಇದ್ದೀನಿ, ನಿಮಗೆ ಬೆಳೆ ನಷ್ಟ ಆದರೆ ಯಾವುದೋ ಒಂದು ಅಥವಾ 2 ಮಳೆಯಿಂದಷ್ಟೇ ನಿಮಗೆ ನಷ್ಟ ಆಗ್ತಿರ್ತದೆ. ಸೊ ಈ ಥರ ಆ ವ್ಯತ್ಯಾಸದಿಂದ, ಸೊ ಅಂಥ ಸಂದರ್ಭದಲ್ಲಿ ನೀವು ಏನಾದ್ರು ಈ ಮಳೆ ಬಿದ್ದಂಥ ನೀರನ್ನು, ಜಾಸ್ತಿ ಮಳೆ ಆದಂಥ ನೀರಲ್ಲಿ ಬಿದ್ದಂಥ ನೀರನ್ನು ಶೇಖರಣೆ ಇಟ್ಕೊಂಡು ನೀವು ಅದೇನಾದ್ರು ಬಳಕೆ ಮಾಡ್ಕೊಂಡ್ರೆ ನಿಮ್ಮ ನೀರಾವರಿಲಿ ಏನು ಬೆಳೀತೀರಾ ಅದಕ್ಕಿಂತ ಉತ್ತಮವಾಗಿ ನಿಮಗೆ ಮಳೆ ನೀರಿಂದ ನಿಮಗೆ ತುಂಬ ಬೆಳೆ ಚೆನ್ನಾಗಿ ಬರುತ್ತದೆ. ಎರಡನೇ ಪ್ರಶ್ನೆ ನೀವು ಕೇಳಿದಂತ ಹೇಳಿದ್ರೆ ನೀರು ಪರೀಕ್ಷೆ. ನಿಮ್ಮ ನೀರು ಪರೀಕ್ಷೆಗೆ ನಿಮ್ಮ ಏನು ನೀರಿದೆ ಅದನ್ನು ಅಕಸ್ಮಾತ್ ಬೋರ್ವೆಲ್ ನೀರಿರ್ಬೋದು, ಅಲ್ಲ ನಿಮ್ಮ ಕೃಷಿ ಹೊಂಡದ ನೀರಿರ್ಬೋದು. ಸೊ ಬೋರ್ವೆಲ್ ನೀರನ್ನ ಒಂದು ಸ್ವಲ್ಪ ಫಸ್ಟು ಸ್ವಲ್ಪ ಒಂದು 10 ನಿಮಿಷ 15 ನಿಮಿಷ ಓಡಿಸಿ ತದನಂತರ ನೀರನ್ನ ನೀವು ಸಂಗ್ರಹಣ ಮಾಡಿ ತೊಗೊಂಡೋಗಿ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೂ ನೀವು ಕೊಟ್ಟರೆ ಅಲ್ಲಿ ನಿಮಗೆ ನಿಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ನಮ್ಮ ಪ್ರತಿ ಜಿಲ್ಲೆಗಳಲ್ಲೂ ಮಣ್ಣು ಆರೋಗ್ಯ ಕೇಂದ್ರಗಳಿದ್ದಾವೆ. ಸೊ ಅಲ್ಲಿ ನಿಮಗೆ ಅದು ನೀರಾವರಿಗೆ ಸೂಕ್ತವೋ ಇಲ್ವೋ ಅನ್ನೋದು ನಿಮಗೆ ಪರೀಕ್ಷೆ ಮಾಡಿ ಕೊಡ್ತಾರೆ. ತುಂಬಾ ಒಳ್ಳೆ ಮಾಹಿತಿ ಕೊಟ್ಟರೆ ಸರ್, ಶುಭರಾತ್ರಿ, ಗುಡ್ ನೈಟ್ ಸರ್. ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಹಲೋ, ಕೇಳಿ, ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ತೆ ಸರ್, ನಾನು ಮೈಸೂರು ಜಿಲ್ಲೆ ಸರ್ಗೂರು ತಾಲೂಕಿನ ಮಾತಾಡ್ತಾ ಇದ್ದೀನಿ. ಹೆಸರು? ಜಿಲ್ಲೆ, ನನ್ನ ಹೆಸರು ಶಿವಪ್ರಕಾಶ್ ಅಂತ ಹೇಳಿ. ಕೇಳಿ ಶಿವಪ್ರಕಾಶ್ ಅವರು, ಪ್ರಶ್ನೆ ಕೇಳಿ ಸರ್. ಈಗ ನಮ್ಮಲ್ಲಿ ಕಬಿನಿ ಬಲದಂಡೆ ನಾಲೆ ಇದೆ ಸರ್, ಅಲ್ಲಿ ಸ್ವಲ್ಪ ಜಮೀನಿನ ಕೆಳಗೆ ಸ್ವಲ್ಪ ಜೌಗು ಪ್ರದೇಶ ಇದೆ ಸರ್. ಅಲ್ಲಿ ನಾವ್ ಎಷ್ಟೇ ಇದ್ ಮಾಡಿದ್ರು ಅಲ್ಲಿ ನೀರನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಸೊ ಅದನ್ನ ಏನಾದ್ರೂ ವಿಧಾನಗಳಿಂದ ನಾವು ಅದನ್ನ ಬೇರೆ ರೀತಿ ಅದನ್ನ ನೀರನ್ನ ಬಸಿದು ಹೋಗೋ ರೀತಿ ಏನಾದ್ರು ಮಾಡ್ಬೋದಾ? ಸರ್ಕಾರದಿಂದ ಯಾವ್ದಾದ್ರು ಮಣ್ಣು ಸಂರಕ್ಷಣಾ ಕಾರ್ಯಕ್ರಮಗಳು ಏನಾದ್ರು ಇದೆಯಾ, ಅದ್ರ ಬಗ್ಗೆ ಮಾಹಿತಿ ಬೇಕಿದೆ. ಶಿವಪ್ರಕಾಶ್ ಅವರೇ ನಮಸ್ಕಾರ. ತಮ್ಮ ಒಂದು ಸಮಸ್ಯೆ ಅರ್ಥ ಆಯಿತು. ಇವಾಗ ಏನು ನಿಮಗೆ ಆಗಲೇ ಹೇಳಿದೆ, ಕೆರೆ ಅಚ್ಚುಕಟ್ಟಲ್ಲಿ ನಿಮಗೆ ಈ ಥರ ಪ್ರದೇಶಗಳಾಗಿರ್ತದೆ, ಇಲ್ಲ ನಿಮಗೆ ನದಿ ಪಾತ್ರದಲ್ಲೂ ಕೆಲವು ಸಲ ನಿಮಗೆ ನದಿ ಅಚ್ಚುಕಟ್ಟಲ್ಲೂ ನಿಮಗೆ ಏನಾಗುತ್ತೆ, ನೀರಾವರಿ ಅಚ್ಚುಕಟ್ಟಲ್ಲೂ ಎಲ್ಲಿ ಒಂದು ಹಳ್ಳ ಜಮೀನು ಇರ್ತದೆ ಅಂಥ ಜಮೀನಲ್ಲಿ ಮೇಲಿಂದ ಬಂದಂಥ ನೀರು ಆಗಿಬಿಡುತ್ತೆ, ಈ ಥರ ಒಂದು ಸಮಸ್ಯೆ ಉದ್ಭವ ಆಗಿರ್ತದೆ. ಒಂದಂತೇಳಿದ್ರೆ ನೀವು ನಿಮ್ಮ ಒಂದು ನಿರ್ದಿಷ್ಟ ಒಂದು ಸಣ್ಣ ಪ್ರಮಾಣ ಪ್ರದೇಶದಲ್ಲಿ ಆ ಥರ ಏನಾಗಿದ್ರೆ ನೀವಾಗೇ ಅದನ್ನು ಒಂದು ಸಣ್ಣ ಪ್ರಮಾಣದಲ್ಲೇ ಒಂದು ಬಸಿಗಾಲುವೆಗಳನ್ನ ಮಾಡ್ಕೊಂಡ್ರೆ ನೀರು ನಿಮಗೆ ಜೌಗು ಕಮ್ಮಿ ಆಗುತ್ತೆ. ಅಕಸ್ಮಾತ್ ಇಲ್ಲ ನನಗೆ ನಂದು ಒಬ್ಬಂದೇ ಇಲ್ಲ ಜಮೀನು, ತುಂಬ ಒಂದು ವಿಸ್ತೀರ್ಣದಲ್ಲಿ ಒಂದು 60 ಎಕರೆ ಜಮೀನಲ್ಲಿ ನಮಗೆಲ್ಲೂ ನಾನು ಪೈಪ್ ಹಾಕಿದ್ರು ಅದು ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಎಲ್ಲ ರೈತರು ಮಾಡಬೇಕಾಗತ್ತೆ, ನಮಗೆ ಹಳ್ಳ ಮುಂದೆ ಎಲ್ಲ ತುಂಬ ದೂರ ಇದೆ. ಸೊ ಆ ಥರ ಸಮಸ್ಯೆ ಇದ್ದಾಗ ನೀವೆಲ್ಲ ಸೇರಿಕೊಂಡು ನಿಮ್ಮ ಜಮೀನು ಪೂರ್ತಿ ಏನು ಜಾಗದಲ್ಲಿದ್ದೀರಾ ಅವರೆಲ್ಲ ಸೇರ್ಕೊಂಡು ಮಾಡಿದಾಗ ಆ ನೀರನ್ನು ನೀವು ನಿಮ್ಮ ಜಮೀನುಗಳಿಂದ ಹೊರಗಡೆ ಹಾಕೋಕ್ಕೆ ಅವಕಾಶ ಇರ್ತದೆ. ಸೊ ಇಲ್ಲಿ ದೊಡ್ಡ ತುಂಬಾ ಆಲ್ಮೋಸ್ಟ್ 15-20 ಎಕರೆ ಜಾಗ ಇದೆ. ಆ ತರ ಇದ್ದಾಗ ನಿಮಗೆ ಸಣ್ಣ ಪ್ರಮಾಣದಲ್ಲಿ ನಿಮಗೆ ಆ ತರ ಏನಾದ್ರು ಆಗಿದ್ದಾಗ ಜೌಗಾಗಿದ್ದಾಗ ನೀವು ಆ ತರ ಕಾಲೆಗಳನ್ನ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಏನು ಬಸಿಗಾಲೆಗಳನ್ನ ತೆಗೆದು ನಿಮಗೆ ಜಾಸ್ತಿ ಈ ಹಸಿರೆಲೆ ಗೊಬ್ಬರನ ನೀವು ಬೆಳೆದು ಮಣ್ಣಿಗೆ ಸೇರಿಸೋದ್ರಿಂದ ಪ್ಲಸ್ ನೀರನ್ನ ಅವಾಗ ಆಯಿಸಿ ನೀವು ಬಸಿಯೋದ್ರಿಂದ ನಿಮಗೆ ಕಮ್ಮಿ ಆಗುತ್ತೆ. ಜೊತೆಗೆ ಜಿಪ್ಸಮ್ ಬರ್ತದೆ, ಜಿಪ್ಸಮ್ನ ನೀವು ಅಳಕೆ ಮಾಡೋದ್ರಿಂದ ಕಮ್ಮಿ ಆಗ್ತದೆ. ಇಲ್ಲ ನಿಮಗೆ ತೀವ್ರ ಥರದಾಗಿ ಅಂದರೆ ನಿಮಗೆ ಪಿ ಎಚ್ ರಸಸಾರ ಅಂತ ಹೇಳ್ತೀವಿ, ರಸಸಾರ 8.5 ಜಾಸ್ತಿ ಆದಾಗ ನೀವು ಈ ಪದ್ಧತಿಯನ್ನು ಮಾಡಿದಾಗ ನಿಮಗೆ ಅದು ಅಷ್ಟು ತ್ವರಿತವಾಗಿ ಮತ್ತು ಸಮರ್ಪಕವಾಗಿ ನಿಮಗೆ ಆ ಲವಣಾಂಶಗಳನ್ನ ನೀವು ಇದು ಮಾಡೋಕ್ಕಾಗಲ್ಲ. ಸೊ ಅಂಥ ಸಮಯದಲ್ಲಿ ಏನು ಮಾಡಬೇಕಾಗತ್ತೆ, ನಿಮ್ಮ ಅಚ್ಚುಕಟ್ಟು ಪ್ರದೇಶ ಆದರೆ ನಿಮ್ಮ ಕಾಡಾ ಅಭಿವೃದ್ಧಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಸೊ ಅವರು ನಿಮಗೆ ಅಲ್ಲಿ ಅವಕಾಶ ಮಾಡಿಕೊಡ್ತಿದ್ದಾರೆ. ಈವಾಗ ಈ ಸರ್ಕಾರ ಪ್ರಸಕ್ತ ಸಾಲಿನಲ್ಲಿ ಬಜೆಟ್ನಲ್ಲೇ ಸರ್ಕಾರದಿಂದ ಈ ಅನುದಾನ ಇದು ನರೇಗಾ ಯೋಜನೆ ಅಡಿ ಇದನ್ನು ಮಾಡೋಕ್ಕೆ ಅವಕಾಶ ಇದೆ ಈ ಬಸಿಗಲ್ಲಗಳನ್ನ. ಸೊ ದಯವಿಟ್ಟು ನಿಮ್ಮ ಕಡ ಅಧಿಕಾರಿಗಳನ್ನ ಭೇಟಿ ಮಾಡಿ. ಸೊ ಅಲ್ಲಿ ನಿಮಗೆ ಅವಾಗ ಏನು ಮಾಡ್ತಾರೆ, ನಿಮಗೆ ಒಂದು 3-4 ಅಂದರೆ ಇಳಿಜಾರಿಗೆ ಏನು ತಕ್ಕ ಆಗಿ ಅಲ್ಲಿ ಬಸಿಗಾಲೆಗಳನ್ನ ತೆಗೆದು ಬಸಿಗಾಲುವೆಗಳ ಕೆಳಗಡೆ ಪೈಪನ್ನು ಅಳವಡಿಸಿ, ರಂಧ್ರ ಇರೋ ಪೈಪನ್ನು ಅಳವಡಿಸಿ ಅದನ್ನು ತಿರ್ಗಾ ಮುಚ್ಚುತ್ತಾರೆ. ಸೊ ಹಂಗಾಗಿ ನೀವೇನು ಜಮೀನು ಮೇಲಡೆನೂ ವ್ಯವಸಾಯ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ನೀರನ್ನು ಸಮರ್ಪಕ ಕೊಡೋದ್ರಿಂದ ಏನಾಗುತ್ತೆ, ಆ ಲವಣಾಂಶಗಳೇನಿರುತ್ತೆ ಅದನ್ನು ಆ ಪೈಪ್ಗಳ ಮುಖಾಂತರ ಹೊರ ಹೋಗಿ ನಿಮಗೆ 1-3 ವರ್ಷಗಳಲ್ಲಿ ನಿಮ್ಮ ಜಮೀನು ಉತ್ತಮ ರೀತಿಯಲ್ಲಿ ಬರ್ತದೆ. ಬಟ್ ಆ ಥರ ಆದಾಗಲೂ ನೀವು ಜಾಸ್ತಿ ಹಸಿರೆಲೆ ಗೊಬ್ಬರಗಳನ್ನ ಬೆಳೆಯೋದಿರ್ಬೋದು, ಜಿಪ್ಸಮ್ ಹಾಕೋದಿರ್ಬೋದು, ಸಾವಯವ ಇಂಗಾಲದ ಅಂಶವನ್ನು ಜಾಸ್ತಿ ಮಾಡಬೇಕು. ಹಾಂ, ಜಾಸ್ತಿ ಮಾಡಿದಾಗ ನಿಮಗೆ ನಿಮಗೆ ಭೌತಿಕ ಕಣಗಳ ರಚನೆ ಬದಲಾವಣೆ ಆಗುತ್ತೆ. ಅಂದರೆ ನಿಮಗೆ ಗಾಳಿ ಮತ್ತು ರಂಧ್ರಗಳು ಜಾಸ್ತಿ ಆದಾಗ ನಿಮಗೇನಾಗುತ್ತೆ, ನೀರು ಸರಾಗವಾಗಿ ಇಳಿತದೆ ಕೆರಡೆ, ಉಸಿರಾಡ್ತದೆ, ಮಣ್ಣು ಸುದ ಉಸಿರಾಡ್ತದೆ. ಅದು ನಮಗೆ ನಮ್ಮ ರೈತರಿಗೆಲ್ಲ ಗೊತ್ತಿದೆ ಅದು ಅಲ್ಲ. ಮಣ್ಣನ್ನು ಉಸಿರಾಡುತ್ತೆ, ಯಾಕಂದರೆ ಅದಕ್ಕೆ ಗಾಳಿ ಬೇಕಾಗುತ್ತೆ. ಅದಿದ್ದರೆ ಮಾತ್ರ ನಿಮಗೆ ಮಣ್ಣು ಆರೋಗ್ಯ ಆಗಿರ್ತದೆ. ಗಾಳಿ ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ಗಾಳಿ ಆಡೋಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಮಣ್ಣನ್ನು ಈ ರೀತಿ ನಿಮಗೆ ಸವಳು ಜವಳು ಆಗುವ ಒಂದು ಸಾಧ್ಯತೆ ಇರ್ತದೆ. ಕರೆ ಮಾಡಿದ್ದಕ್ಕೂ ಕೂಡ ಧನ್ಯವಾದಗಳು. ಹಲೋ, ಹಾ, ಮುಂದಿನ ಕರೆ, ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ, ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಅಂತ. ಕೇಳಿ ಕುಲಕರ್ಣಿ ಅವ್ರ ಪ್ರಶ್ನೆ ಕೇಳಿ. ಈಗ ನಮ್ದು ಸುಮಾರು 10 ಜಮೀನು ಇದೆ, ಅದು ಜವಳು ಜವಳ ಆಗಿದೆ. ಅದನ್ನು ಸುಧಾರಣೆ ಮಾಡೋಕೆ ಸರ್ಕಾರ ಏನಾದ್ರು ಸಹಾಯಧನ ಮಾಡುತ್ತದೆ? ಹಾಗೆ ಅದರ ಬಗ್ಗೆ ಹೇಳಿದ ಪ್ರದೇಶ ಕೊಟ್ಟಿವೆ ಇಲ್ಲ ಅಂತ ಹೇಳಿದ್ರೆ ಮಳೆ ಆಶ್ರಿತ ಪ್ರದೇಶವು. ಮಳೆಯಾಶ್ರಿತ ನಿಮ್ಮ ಪ್ರದೇಶ ಆ ಥರ ಇದ್ದರೆ ಕೃಷಿ ಇಲಾಖೆನ ನೀವು ಭೇಟಿ ಮಾಡಿ, ಕೃಷಿ ಇಲಾಖೆ ಭೇಟಿ ಮಾಡಿ ನಿಮಗೆ ಅಲ್ಲಿ ನಿಮಗೆ ಆಗಲೇ ಹೇಳಿದ್ವಿ, ನಮ್ಮ ಇಲಾಖೆನಲ್ಲೂ ಇವಾಗ ನಮಗೆ ಒಂದು ನಿರ್ದಿಷ್ಟವಾದ ಒಂದಷ್ಟು ಎಕರೆಯಲ್ಲಿ ನಿಮಗೆ ಈ ಥರ ಉಪಚಾರಗಳನ್ನ ಮಾಡೋಕ್ಕೆ ಅವಕಾಶ ಇರ್ತದೆ. ಈಗಾಗಲೇ ನಮ್ಮ ಶಿವಪ್ರಕಾಶ್ ಸರ್ಗೂರವ್ರಿಗೂ ಮಾತಾಡಿದ್ವಿ. ಅದೇ ರೀತಿ ನಿಮ್ಮಲ್ಲೂ ಅಕಸ್ಮಾತ್ ಕೃಷಿ ಇಲಾಖೆ ಭೇಟಿ ಮಾಡಿ ನಮ್ಮಲ್ಲಿ ಅವಕಾಶ ಮಾಡ್ತೀವಿ. ಇಲ್ಲಾಂದ್ರೆ ನರೇಗಾ ಯೋಜನೆ ಅಡಿ ಅಂದರೆ ನೀವೇನೆ ಅದನ್ನು ಏನು 3 ಕಂದಕ್ಕೆ ಏನು ತೆಗಿಬೇಕಾಗತ್ತೆ, ಅದನ್ನು ನಿಮ್ಮ ಜಾಬ್ ಕೋಡ್ ಉಪಯೋಗಿಸ್ಕೊಂಡೆ ನೀವೇ ಮಾಡಿರೋ ದುಡ್ಡು ನಿಮ್ಮ ಹಣ ನಿಮಗೆ ಹೋಗುತ್ತೆ, ಕೂಲಿ ಹಣ ಏನು ಬರುತ್ತೆ ಅದು ನಿಮಗೆ ಹೋಗುತ್ತೆ. ಸೊ ಉಳ್ಕೊಂಡಿದ್ದು ಏನಿರುತ್ತೆ ಮೆಟೀರಿಯಲ್ ಕಾಸ್ಟ್, ಅದು ನರೇಗಾದಲ್ಲಿ ನಾವು ಪೈಪ್ಗಳನ್ನ ಅಳವಡಿಸೋದನ್ನ ನರೇಗಾದಲ್ಲಿ ತೊಗೊಂಡು ನಿಮಗೆ ಅನುಕೂಲ ಮಾಡಿಕೊಡೋಕೆ ಅವಕಾಶ ಇರ್ತದೆ. ನಮಸ್ಕಾರ. ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹಾ, ಕೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ? ನಮಸ್ಕಾರ ಸರ್, ಕುಮಾರ ಅಂತ. ಜಿಲ್ಲೆ ವಿರಾಜಪೇಟೆ ತಾಲೂಕು ಚದಮಲ್ಲೂರು ಗ್ರಾಮ. ಕೇಳಿ ಕುಮಾರ್ ಅವರು, ಬದಿಯಲ್ಲಿ 10 ಜಮೀನು ಇದೆ, ಭತ್ತ ಕೃಷಿ ಮಾಡ್ತಿದ್ದೀವಿ. ಮಳೆಗಾಲದಲ್ಲಿ ನಿಮ್ ಗೊತ್ತು 100 ಮಳೆ ಆಗುತ್ತೆ ನಮ್ಗೆ. ಈ ಹೊಳೆಯಿಂದ ಉಕ್ಕಿ ಹರಿಯೋ ನೀರು ಸುಮಾರು 15 3 ತನಕ ನಮ್ ಜಮೀನಲ್ಲಿ ಹರಿತತ್ತೆ, ನಿಂತು ಬಿಡ್ತಾ ಹರಿತದೆ, ಓವರ್ಫ್ಲೋ ಆಗಿ ಹರಿತದೆ. ಅದು ಸುಮಾರು ಮಣ್ಣು ಗಿಣ್ಣು ಮೇಲ್ಗಡೆಯಿಂದ ತಗೊಂಡು ಹರಿತದೆ. ಅದಕ್ಕೆ ನಾವು ಕಟ್ಟೆ ಕಟ್ಟಬೇಕು, ಆ ನೀರನ್ನ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಆಗುತ್ತೆ, 10-12 ಎಲ್ಲ ಆಗುತ್ತೆ. ಅದು ನಮ್ ಕೈಯಲ್ಲಿ ನಿಮ್ಗೆ ಭತ್ತ ಕೃಷಿ ಅದರಲ್ಲಿ ಅಷ್ಟು ಲಾಭದಾಯಕ ಅಲ್ಲ ನಿಮ್ಗೆ ಗೊತ್ತು. ಅದರಿಂದ ನಮ್ಗೆ ಏನು ಸಹಕಾರ ಸಿಗುತ್ತೆ ಸರ್ ಸರ್ಕಾರದಿಂದ? ಕುಮಾರ್ ಅವರಲ್ಲ, ಕುಮಾರ್ ಅವರು. ಕುಮಾರ್ ಅವರೇ, ಈಗ ಯಾವುದೇ ಒಂದು ನಾವು ಆಗಲೇ ಹೇಳಿದ ಜೀವಿ ಇರ್ಬೋದು, ಅದು ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಅದು ಸಸ್ಯ ಇರ್ಬೋದು, ಅದಕ್ಕೆ ನಿಗದಿಪಡಿಸಿದ ಅವಧಿಗಿಂತ ಜಾಸ್ತಿ ನೀರಲ್ಲಿದ್ದರೆ ಅದು ಯಾವುದೇ ಕಾರಣಕ್ಕೂ ಬದುಕಲ್ಲ. ಅದು ನಮಗೆಲ್ಲ ಗೊತ್ತಿದೆ, ನಿಮಗೆಲ್ಲ ಗೊತ್ತಿದೆ. ಸೊ ಈಗ ಸಸ್ಯಗಳು ನಮಗೆ ಏನು ನಾಟಿ ಮಾಡಿರ್ತೀವಿ ಅದು ಭತ್ತ ಇರ್ಬೋದು, ಭತ್ತ ನೀರು ಕೇಳುತ್ತೆ ಇಲ್ಲ ಅಂತಲ್ಲ, ಭತ್ತ ನೀರು ಕೇಳುತ್ತೆ ಅಂತ ಪೂರ್ತಿ ನಿಮಗೆ 4-5 ಅಥವಾ 15 ಒಂದು ನಿಂತಲೇ ನೀರು ನಿಂತ್ಕೊಂಡಾಗ ಅದಕ್ಕೂ ಈ ಉಸಿರು ಕಟ್ಟುವ ಹೇಳಿದ್ರು ನಾವಾಗಲೇ, ಉಸಿರು ಕಟ್ಟುವ ವಾತಾವರಣ ಆಗ ಅದು ನಿಮಗೆ ಕೊಳತು ಹೋಗುವ ಎಲ್ಲ ಸತ್ಯಗಿರ್ತದೆ. ಸೊ ಹಳ್ಳದ ಮಳೆಗಾಲ ಎಲ್ಲ ಆದಮೇಲೆ ಮತ್ತೆ ನಂತರ ನಾಟಿ ಮಾಡ್ತೇವೆ ಸರ್. ಅಲ್ಲ ಬಟ್ ಆದ್ರೆ ಕೆಲಸ ಅಕಾಲಿಕ ಮಳೆ ಬಂದಾಗ ನೀವೇನು ಮಾಡೋಕ್ಕಾಗಲ್ಲ ಅಂತಾರೆ. ನಿಮ್ಗೆ ಅಕ್ಟೋಬರ್ ವರೆಗೂ ಮಳೆ ಬರೋ ಎಲ್ಲ ಸಾಧ್ಯತೆಗಳಿರ್ತದೆ. ಎಲ್ಲ ಸಾಧ್ಯತೆಗಳಿರ್ತದೆ. ಸೊ ಹಂಗಾಗಿ ಯಾವ ದಿನ ನಮಗೆ ಅದನ್ನ ಅಂದರೆ ನಿಮಗೇನು ಸುತ್ತ ಬಂಡುಗಳನ್ನ ಏನು ಸುತ್ತ ನಿಮ್ಗೆ ಇರ್ತದೆ ಅದನ್ನು ಜಾಸ್ತಿ ಮಾಡ್ಕೊಳ್ಬೇಕಷ್ಟೇ ಹೊರತು ನಿಮಗೆ ನೀರನ್ನ ತಡೆದಿಟ್ಕೊಳ್ಳೋಕ್ಕೆ ಗೊತ್ತಿದೆ ನಿಮಗೆ ನೀರನ್ನ ಗಾಳಿನ ಮತ್ತು ಬೆಂಕಿನ ಯಾವುದೇ ಕಾರಣಕ್ಕೂ ನಾವು ಯಾವುದೇ ರೀತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದೇ ಒಂದು ದಾರಿಯನ್ನು ಅದು ಕಂಡುಕೊಂಡೇ ಕೊಡುತ್ತೆ. ಸೊ ಆದ್ರಿಂದ ಏನು ಬದುಗಳನ್ನ ಸ್ವಲ್ಪ ಜಾಸ್ತಿ ತುಂಬ ನೀರು ಹೋಗುತ್ತೆ ಸರಿ, ಆದರೆ ಮಣ್ಣು ಬರುತ್ತಲ್ಲ ಅದನ್ನಾದರೂ ಹಿಡಿದಿಟ್ಕೋಬೋದು. ಅಲ್ಲ ಈಗ ಮಣ್ಣು ಈಗ ಏನಾದರೂ ಕೊಚ್ಕೊಂಡು ಬಂದು ನಿಮ್ಮ ಜಮೀನಲ್ಲಿ ಹಾಳಾಗಿದ್ರೆ ಆ ಥರ ಏನು ಕೊಚ್ಚಣೆ ಆಗಿ ನಿಮ್ಗೆ ಹಾಳಾಗಿದ್ರೆ ಸೊ ನಿಮಗೆ ಅಲ್ಲಿ ಆ ಥರದ್ದು ಪರಿಹಾರ ಕೊಡೋಕ್ಕೆ ಅವಕಾಶ ಇದೆ ಜಿಲ್ಲಾಡಳಿತದಲ್ಲಿ. ಸೊ ನೀವು ಆ ಥರ ಆದಾಗ ಬೇಕಾದ ತಹಶೀಲ್ದಾರವ್ರಿಗೆ ಒಂದು ಅರ್ಜಿ ಕೊಟ್ಟರೆ ನೀವು ಅದನ್ನು ಪರಿಶೀಲನೆ ಮಾಡ್ತಾರೆ. ಅಂದರೆ ಈ ಥರ ನದಿ ಪಾತ್ರದಲ್ಲಿ ಬದು ಹೊಡೆದು ನಿಮ್ಮ ಜಮೀನಿಗೆ ನೀರು ನುಗ್ಗಿ ಅದ್ರ ಜೊತೆಗೆ ಮಣ್ಣು ಬರುತ್ತೆ, ಅದ್ರ ಜೊತೆಗೆ ಮಣ್ಣು ಬಂದು ನಿಮ್ಮ ಬೆಳೆ ಎಲ್ಲ ನಾಶ ಆದಾಗ ನಿಮಗೆ ಏನು NDRF ಗೈಡ್ಲೈನ್ಸ್ ಪ್ರಕಾರ ಪರಿಹಾರ ಕೊಡೋಕ್ಕೆ ಅವಕಾಶ ಇರ್ತದೆ. ಅಂದರೆ ಏನು ಆ ಮಣ್ಣಿದೆ ಅದನ್ನು ತೆಗೆದುಗೊಳಿಸಿ ನಿಮ್ಮ ತಿರ್ಗಾ ಮರು ಇದು ಮಾಡೋಕ್ಕೆ ಅವಕಾಶ ಇರುತ್ತೆ. ನೀವು ಅಲ್ಲಿ ನೀವು ಭೇಟಿ ಮಾಡ್ಬೋದು. ಅಲ್ಲ ಆತರ ಆತರ ಇದ್ರೆ ನಿಮಗೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರ್ತದಲ್ಲ, ದಯವಿಟ್ಟು ಅವ್ರನ್ನ ಭೇಟಿ ಮಾಡಿ. ಸೊ ಆತರ ಇದ್ರೆ ನಿಮಗೆ ನಿಜವಾದ ಪ್ರತಿ ವರ್ಷದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವ್ರು ನೀವು ಹೇಳಿದಾಗೆ ಒಂದು ತಡೆಗೋಡೆ ಒಂದು ಸೈಡಲ್ಲಿ ಏನಾರು ಮಾಡೋಕ್ಕೆ ಕಾಂಕ್ರೀಟ್ ಅಲ್ಲಿ ಮಾಡಿದಾಗ ಅಂತ ಸಮಸ್ಯೆಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ತಡೆಹಿಡಿಯಬಹುದು. ಓಕೆ, ಧನ್ಯವಾದಗಳು. ಮುಂದಿನ ಕರೆ. ಹಲೋ, ನಮಸ್ಕಾರ ಸರ್, ನಾನು ಹುಣಸೂರಿಂದ ಸುರೇಶ್ ಅಂಬುಟ. ಸುರೇಶ್ ಕೇಳಿದ್ದೆ, ಜಲ್ದಿ ಕೇಳಿ ಪ್ರಶ್ನೆನ. ಸರ್, ನಮ್ದು ಒಂದ್ ಎರಡು ವರ್ಷ ಜಮೀನಿದೆ, ಒಂದೇ ಮಟ್ಟ ಭೂಮಿ ಇಲ್ಲ, ಎಲ್ಲ ತಗ್ಗು ಹಳ್ಳ ಗುಂಡಿಗಳೈತೆ. ಮಣ್ಣು ಮಣ್ಣ ಸಂರಕ್ಷಣೆ ಹೆಂಗೆ, ನೀರಿನ ಸಂರಕ್ಷಣೆ ಯಾವ ರೀತಿ, ಅದು ಸರ್ಕಾರದಿಂದ ಏನಾದ್ರು ಸಿಗ್ತದ ಸರ್ ಸ್ಕೀಮ್ ಅಂತ ಕೇಳ್ತಾರೆ. ನಿಮ್ಮ ಜಮೀನ ಸಮತಟ್ಟ ಮಾಡಲು ನಿಮಗೆ ನರೇಗಾ ಯೋಜನೆಯಲ್ಲಿ ನೀವೇ ಮಾಡ್ಕೊಳ್ಬಹುದು. ಅದನ್ನ ನಿಮ್ಮ ಜಮೀನನ್ನು ನೀವೇ ಸಮತಟ್ಟ ಗ್ರಾಮ ಪಂಚಾಯತಿ ಪಂಚಾಯತಿಗೆ ಭೇಟಿ ಮಾಡಿ. ಸೊ ಅಲ್ಲಿ ನಿಮಗೆ ನಿಮ್ಮ ಜಮೀನಲ್ಲಿ ಸಮತಟ್ಟ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡುತ್ತೆ. ನಿಮ್ಮದೇ ಒಂದು ಜಾಬ್ ಕಾರ್ಡ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಮುಂದಿನ ಕರೆ. ಹಲೋ, ನಮಸ್ಕಾರ. ನಮಸ್ಕಾರ, ಹೆಸರು ಹೇಳಿ, ಪ್ರಶ್ನೆ ಕೇಳಿ. ಸರ್, ಪ್ರಶ್ನೆ ಕೇಳ್ಬೋದಾ ಸರ್? ಕೇಳಿ ಪ್ರಶ್ನೆನ. ಮಹಾಪ್ರಭು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ್ ಹರೇ ರಾಮ್ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು. ಶಿಶಿ ಗುರು ಗೌರಂಗ ಶ್ರೀಕೃಷ್ಣ ಚೈತನ್ಯ ಮಂಗಳೂರಿಂದ ಸರ್. ಜಯ ಸ್ವಾಮಿಗಳಿಗೆ ನಮಸ್ಕಾರ. ನನ್ನ ಪ್ರಶ್ನೆ ಏನಂದ್ರೆ ಸರ್, ಇಲ್ಲಿ ನಮ್ಮ ನೇತ್ರಾವತಿ ತೀರದಲ್ಲಿ ಒಂದು ದ್ವೀಪ ಇದೆ ಸರ್, ಅದು ನದಿ ತೀರದಲ್ಲೇ ಇರೋದು. ಅಲ್ಲಿ ಇದು ಅತಿವೃಷ್ಟಿ ಆಗುವಾಗ ಅಲ್ಲಿ ನೀರೆಲ್ಲ ಬಂದು ಅಲ್ಲಿ ಸೇರ್ಕೊಳ್ಳುತ್ತೆ. ಯಾವ ರೀತಿ ಇಲ್ಲಿ ನವದ್ವೀಪ ಇದೆಯಲ್ಲ, ಮಾಯಾಪುರ್ ನವದ್ವೀಪ, ಅಲ್ಲಿ ಗಂಗಾ ನದಿ ಎಲ್ಲ ಒಳಗೆ ಬಂದು ಮಣ್ಣೆಲ್ಲ ಪ್ರತಿ ವರ್ಷ ಸೇರ್ಕೊಳ್ಳುತ್ತೆ. ಅಥವಾ ವೃಂದಾವನದಲ್ಲೂ ನಾವು ನೋಡಿದೀವಿ, ಅದು ತುಂಬಾ ಒಂದು ಫಲವತ್ತಾದ ಮಣ್ಣು ಬರುತ್ತೆ ಸರ್. ಅದು ನಮ್ಗೇನದು ಪ್ರಯೋಜನ ಇದೆಯಾ ಅಂತ ಒಂದು ಪ್ರಶ್ನೆ. ಮತ್ತೆ ಇನ್ನೊಂದೇನಂದ್ರೆ, ಅದಕ್ಕೆ ಸೂಕ್ತವಾದ ಯಾವ ಬೆಳೆಯನ್ನ ಬೆಳಿಬಹುದು ಅಂತ ನಮ್ ಇನ್ನೊಂದು ಪ್ರಶ್ನೆ ಸರ್. ನಮಸ್ಕಾರ ಪ್ರೇಮ್ ಪ್ರದೀಪ್ ಅವರೇ. ಇವಾಗ ತಮಗೆ ಗೊತ್ತಿದೆ, ಈಗ ನಾವು ಹಳ್ಳಿಗಳಲ್ಲಿ ಕೆರೆಗಳನ್ನ ನಾವು ಕೆರೆಗಳಲ್ಲಿ ಮಣ್ಣನ್ನು ನಾವು ಕಾರ್ಯಕ್ರಮದ ಸಮಯ ಮುಕ್ತಾಯ ಆಗ್ತಾ ಇದೆ. ಅಲ್ಲ, ಕೆರೆಗಳಲ್ಲಿ ಬಂದಂಥ ಮಣ್ಣನ್ನು ನಾವು ಫೋನ್ ನಂಬರ್ ಅನ್ನು ಹೇಳ್ಬಿಡಿ ಸರ್. 82 ಬರ್ಕೊಳ್ಳಿ, ಫೋನ್ ನಂಬರ್ ಬರ್ಕೊಳ್ಳಿ, 82 77 77 93 93 90 ಇಲ್ಲ 8 77 93 4 9 4 9 ಧನ್ಯವಾದ. ಧನ್ಯವಾದಗಳು. ಇವತ್ತಿನ ರಾಜ್ಯವ್ಯಾಪಿ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆ ಕೇಳಿದ ಎಲ್ಲ ಕೇಳುಗರಿಗೆ, ಕಾರ್ಯಕ್ರಮ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಜಂಟಿ ಕೃಷಿ ನಿರ್ದೇಶಕರಾದ ಜಯಸ್ವಾಮಿ GS ಅವರಿಗೂ ಧನ್ಯವಾದಗಳು. ಸರ್ ನಮಸ್ಕಾರ. ಮುಂದಿನ ಕಾರ್ಯಕ್ರಮ September 27 ಇರ್ತದೆ, ಬೆಳೆ ವಿಮೆ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ರೈತ ಬಾಂಧವರೇ,

ಕೈಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ ಕೈಜೋಡಿಸಿ ಎಲ್ಲ ಕೈಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ ಶ್ರದ್ಧೆಯ ಬೆವರ ಸುರಿಸಿ ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು